ಸ್ವಲ್ಪ ನಿನ್ನ ಪ್ರೀತಿ ತೋರಮ್ಮ, ಬೆಳ್ಳಿ ಚುಕ್ಕಿ ಬಾಲೆ ನೀನೊಂದು ಪ್ರೀತಿ ಶಾಲೆ, ಋತುಗಳೆ ಎಂದು ನಿನ್ನ ಅಕ್ಷರ ಮಾಲೆ, ನಾನು ನಿನ್ನ ಪ್ರೀತಿ ಸಾಲಮ್ಮ. ಮನೆಯೇನಾ ಎಲ್ಲವೂ ಒಂದೇನಾ, ನೀನಿದ್ರೆ ಇರುವೆನಾ ಎನ್ನುತ್ತವೆ ತಂದರೆ.